4949 ಈ ಸಂಖ್ಯೆಗೆ ಕರೆ ಮಾಡಿದರೆ ರಮೇಶ್ ಮಹೇಂದ್ರಕರ್ ಇಜೇರಿ ಅವರು ಈ ತೋಟಗಾರಿಕೆ ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇಷ್ಟು ಹೊತ್ತಿನ ತನಕ ಮಾತಾಡಿದ್ರಿ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಆಕಾಶವಾಣಿಯವರಿಗೂ ಕೂಡ ನಾನು ಧನ್ಯವಾದ. ಇದುವರೆಗೆ ತಜ್ಞವಾಣಿಯಲ್ಲಿ ನಮ್ಮ ತೋಟದಿಂದಲೇ ನಮ್ಮ ಊಟ ಈ ವಿಷಯವಾಗಿ ನಿವೃತ್ತ ತೋಟಗಾರಿಕಾಧಿಕಾರಿ ರಮೇಶ್ ಮಹೇಂದ್ರಕರ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಕೇಳಿ ಮಡಿಬಾಳಯ್ಯ, ಎಸ್ ಕೊರಳ್ಳಿ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಗತಿಗಳೋಕೆ ಹುವದ್ಯ ಸ್ಥಿತಿ ಗತಿಗಳೋಕೆ ಹುವದ್ಯಾಕೋ ಅಕ್ಷಣ ಕಗುವುದು ಅನಂತ ಸೌಖ್ಯವ ಅಕ್ಷಣ ಕಗುವುದು ಅನಂತ ಸೌಖ್ಯವ ಮೋಕ್ಷವು ಕೊಡ್ಕೊಳ್ಳುವ ಮಾಂತನೋಳಾದರೆ ಅವರಿವಾರೆಂಬುವ

ನುಂಗಿ ಬಿಡೋನಿ ಗುರು ನಿಷ್ಠೀನಿ, ನುಂಗಿ ಬಿಡೋನಿ ಗುರು ನಿಷ್ಠೀನಿ. ಪಾ